हाथ बढ़ा के तो देखो रक्तदान करके तो देखो बुझती जीवन किलो को रक्तदान से जला के तो देखो रक्तदान महादान आपका एक यूनिट ब्लड तीन जिंदगियां बचा सकता है। आइए हम रक्तदान करें और इस महान कार्य में अपनी भागीदारी सुनिश्चित करें। रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी। ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮ ಯೋಜನೆ ಕೃಷಿ ಇಲಾಖೆ ಕಲಬುರಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ತೊಗರಿಯಲ್ಲಿ ಕಂಡುಬರುತ್ತಿರುವ ಕೀಟ ಸಮಸ್ಯೆಗಳು ಹಾಗೂ ಪರಿಹಾರ. ಈ ವಿಷಯವಾಗಿ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾ ಎಂ ಶೋಭಾರಾಣಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಲ್ಯಾಣ ಕೃಷಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ಒಂದು ಮುಖ್ಯ ಬೆಳೆ. ಇದು ಉತ್ತರ ಕರ್ನಾಟಕದ ಮುಖ್ಯ ಒಂದು ದ್ವಿದಳ ಧಾನ್ಯ ಬೆಳೆಯಾಗಿದೆ. ಇದನ್ನು ಪೂರ್ಣ ಬೆಳೆಯಾಗಿ ಮತ್ತೆ ಈ ಉದ್ದು ಹೆಸರು ಎಳ್ಳು ಜೋಳ ಈ ಸಜ್ಜೆ ಮತ್ತು ಸೋಯಾ ಅವರುಗಳೊಡನೆ ಅಂತರ ಬೆಳೆಯಾಗಿ ಬೆಳೆಯುತ್ತಾರೆ. ಇವತ್ತು ನಾವು ಈ ತೊಗರಿಯಲ್ಲಿ ಏನೇನು ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾರೆ ಅದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಪರಿಹಾರ ಏನು ಅಂತ ಇವತ್ತು ತಿಳಿಸಿಕೊಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಶೋಭಾರಾಣಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಮೇಡಮ್, ಮೊದಲಿಗೆ ತಮ್ಮ ಏನು ಕ್ಷಿಪ್ರ ತಂಡ ಅಂತೇಳಿ ಏನ್ ತೊಗರಿ ಬೆಳೆ ಬಗ್ಗೆ ಏನು ಸಮಸ್ಯೆಗಳೇ ಪರಿಹರಿಸಲಿಕ್ಕೆ ಸಮೀಕ್ಷೆ ಮಾಡ್ತಿದ್ದಾರೆ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ತಂಡ, ಅದ್ರ ಬಗ್ಗೆ ಅಂದ್ರೆ ನಿನ್ನೆ ನಿಮ್ಮ ಒಂದು ತಂಡ ಎಲ್ಲೆಲ್ಲಿ ಭೇಟಿ ಮಾಡಿತ್ತು, ಏನೇನು ಸಮಸ್ಯೆಗಳು ನಿಮಗೆ ಕೇಳಿ ಬಂದವು ಅದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ಈ ಒಂದು ಕ್ಷಿಪ್ರ ಸಂಚಾರದ ತಂಡದಲ್ಲಿ 7 ತಂಡಗಳಿದ್ದಾವೆ ಸರ್. ಎವ್ರಿ ವೀಕ್ ಬುಧವಾರದ ದಿನ ನಾವೇನ್ ಮಾಡ್ತೀವಿ, ಎಲ್ಲಾ ಒಂದೊಂದು ತಾಲೂಕಿಗೆ ನಮ್ಮ ವಿಜ್ಞಾನಿ ತಂಡಗಳ ಜೊತೆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸೇರ್ಬಿಟ್ಟು ಹೋಗ್ತೇವೆ ಸರ್, ರೈತರ ಹೊಲಗಳಿಗೆ ಭೇಟಿ ಮಾಡ್ತೇವೆ. ಸೊ ಈ ವಾರ ನಮ್ಮ ತಂಡ ಅಂದ್ಬಿಟ್ರೆ ಇದು ಕಲಬುರಗಿಯ ಸುತ್ತಮುತ್ತ ಹಳ್ಳಿಗಳು ಯಾವ್ಯಾವ ಅಂದ್ರೆ ಸರ್, ನಂದಿಕೂರು ಹೋಗಿದ್ವಿ, ಆಮೇಲೆ ಸೀತನೂರು, ಪಾಣೆಗಾವು, ಆಮೇಲೆ ಕೆಸರಟಗಿ, ಕಾಣದಾಳ, ಈ ಎಲ್ಲ ಗ್ರಾಮಗಳಿಗೆ ರೈತರ ಹೊಲಗಳಿಗೆ ಭೇಟಿ ಮಾಡಿ ಅಲ್ಲಿರುವಂತಹ ತೊಗರಿ ಬೆಳೆ ಆಗಿರ್ಬೋದು, ಕಡ್ಲೆ, ಜೋಳದ ಬೆಳೆ, ಇವುಗಳಲ್ಲಿ ವಿವಿಧ ಕೀಟಗಳಿರ್ಬೋದು ಅಥವಾ ಏನಾದ್ರೂ ರೋಗದ ಬಾಧೆ ಇದೆ ಅದ್ರ ಬಗ್ಗೆ ಸಮೀಕ್ಷೆ ಮಾಡಿಕೊಂಡು ಬಂದಿದ್ದೀವಿ ಸರ್. ಏನೇನು ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬಂದು ಮೇಡಮ್? ಸರ್, ಈಗ ರೈತರು ಹೆಚ್ಚಿಗೆ ಕೇಳ್ತಾ ಇರೋದಂದ್ರೆ ಸರ್, ಯಾಕೆ ಅಂದ್ರೆ ಈ ಸಲ ಮಳೆ ತುಂಬಾ ಆಗಿರೋದ್ರಿಂದ ಈಗೂ ಕೂಡ ಹೂ ಇದೆ ತೊಗರಿಯಲ್ಲಿ. ಸೊ ತೊಗರಿಯಲ್ಲಿ ಹೂ ಉದುರುತ್ತೆ ಅಂತ ಕ್ವಶನ್ ತುಂಬಾ ಜನ ಕೇಳ್ತಾ ಇದ್ರು ಸರ್. ಸೊ ಅವರಿಗೆ ನಾವೇನ್ ತಿಳಿಸಿದ್ವಿ ಅಂತಂದ್ರೆ, ತೊಗರಿಯಲ್ಲಿ ಸಾಮಾನ್ಯವಾಗಿ 70-80% ಹೂ ಉದುರೋದು ಇದೊಂದು ಸ್ವಾಭಾವಿಕ ಕ್ರಿಯೆ ಸರ್, ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ವಿ. ಸೊ ಅದಾದ್ಮೇಲೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳು ಏನಾದ್ರೂ ಉದುರಿದ್ರೆ ಆಗ ನಾವು ಯಾವ್ದಾದ್ರು ಒಂದು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಕೂಡ ಅವ್ರಿಗೆ ತಿಳಿಸಿದ್ವಿ. ಆಮೇಲೆ ಅವ್ರು ಕೇಳಿದ್ರು ಏನು ಕಾರಣ ಈ ಹೂಗಳು ಉದುರ್ಲಿಕ್ಕೆ ಅಂತ. ಇದರಲ್ಲಿ ಹೂಗಳು ಉದುರ್ಲಿಕ್ಕೆ ಎಷ್ಟೊಂದು ಕಾರಣಗಳಿದಾವೆ ಸರ್. ಸೊ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಕೀಟಗಳ ಬಾಧೆ ಸರ್. ಈಗ ಈ ಒಂದು ಹೂವಾಡುವ ಹಂತದಲ್ಲಿರುವಂತಹ ತೊಗರಿ ಏನಿದಾವಲ್ಲ ಸರ್, ಅದರೊಳಗೆ ಥ್ರಿಪ್ಸ್ ನುಸಿ ಅಂತ ಇದೆ. ಅವೇನ್ ಮಾಡ್ತವೆ, ಹೂಗಳಿಂದ ರಸ ಇರ್ತವೆ, ಅದ್ರ ಸಲುವಾಗೂ ಕೂಡ ಹೂ ಉದುರ್ತವೆ. ಅದಾದ್ಮೇಲೆ ಈ ಕಾಯಿ ಕೊರಕದ ಬಾಧೆ ಇರ್ಬೋದು, ಅಥವಾ ಜೇಡರ ಬಲೆ ಟೈಪ್ ಬಲೆಯನ್ನ ಕಟ್ಟಿ ಅದರೊಳಗಡೆ ತಿನ್ನುವಂತಹ ಕೀಟಗಳಿರ್ಬೋದು, ಇವೆಲ್ಲ ಬಾಧೆಯಿಂದ ಕೂಡ ಹೂಗಳು ಉದುರ್ಲಿಕ್ಕೆ ಚಾನ್ಸ್ ಇದೆ. ಇದಲ್ದಲೆ ಮತ್ತೆ ಎರಡನೇ ರೀಸನ್ ಏನು ಅಂದ್ರೆ ಸರ್, ಈ ಬೆಳೆ ಹೂವಾಡುವ ಹಂತದಲ್ಲಿ ಏನಿದೆ ಅಲ್ಲ, 2-3 ದಿನ ಈಗ ಅಥವಾ 3-4 ದಿನ ಮಂಜು ಕವಿದ ವಾತಾವರಣ ಇದ್ರೂ ಕೂಡ ಏನಾಗ್ತದೆ, ಎಲೆಗಳಲ್ಲಿ ಮಚ್ಚೆ ರೋಗ ಬರ್ತದೆ, ಆ ಒಂದು ಕಾರಣದಿಂದ ಕೂಡ ಹೂಗಳು ಉದುರಲಿಕ್ಕೆ ಚಾನ್ಸ್ ಇದೆ. ಅದಾದ್ಮೇಲೆ ಒಂದೊಂದು ಹೊಲಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ, ಅದರಿಂದ ಕೂಡ ಹೂ ಉದುರುತ್ತದೆ. ಈಗೇನಾಗಿದೆ, ಈ ವರ್ಷ ತುಂಬಾ ಮಳೆ ಆಗಿರೋದ್ರಿಂದ ಭೂಮಿಯಲ್ಲಿ ಏರಿಯೇಷನ್ ಅಥವಾ ಗಾಳಿ ಆಡಲಿಕ್ಕೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇರುಗಳ ಬೆಳವಣಿಗೆ ಕುಂಠಿತ ಆಗ್ಬಿಟ್ಟು ಬೇರುಗಳಿಂದ ಏನ್ ಲಘು ಪೋಷಕಾಂಶಗಳಿರ್ಬೋದು ಗಿಡಕ್ಕೆ ಹೋಗೋದು ಅದು ಕೂಡ ಕಡಿಮೆ ಆಗಿದೆ. ಇದು ಒಂದು ಕೂಡ ಕಾರಣ ಇರ್ಬೋದು. ಅದಲ್ದಲೆ ಸರ್, ಈಗೇನಾಗಿದೆ ಅಂತಂದ್ರೆ, ಈಗ ಸ್ವಲ್ಪ ಒಂದು ನಾಲ್ಕೈದು ದಿನ ಮೋಡ ಕವಿದ ವಾತಾವರಣ ಇದೆ. ಈ ರೀತಿ ಇದ್ದಾಗ ಏನಾಗುತ್ತೆ, ಬೆಳೆಯಲ್ಲಿರುವಂತಹ ಪ್ರಚೋದಕಗಳಲ್ಲಿ ಏರುಪೇರಾಗ್ತದೆ. ಯಾವಪ್ಪ ಅಂತಂದ್ರೆ, ಇದು ಅಬ್ಸಿಸಿಕ್ ಆಮ್ಲ ಇರ್ಬೋದು, ಇಥಿಲಿನ್, ಈ ಎಲ್ಲ ಪ್ರಚೋದಕಗಳೆಲ್ಲ ಏರುಪೇರಾದಾಗ ಏನಾಗುತ್ತಪ್ಪ ಅಂತಂದ್ರೆ ಹೂ ಉದುರಲಿಕ್ಕೆ ಕಾರಣ ಆಗುತ್ತೆ. ಪರಿಹಾರ ಏನಂತೀವಿ ಸರ್? ಪರಿಹಾರ ಏನು ಅಂದ್ರೆ, ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಿಂದ ಪಲ್ಸ್ ಮ್ಯಾಜಿಕ್ ಅಂತ ಒಂದು ಪ್ರಾಡಕ್ಟ್ ಸಿಗುತ್ತೆ ಸರ್. ಅದೇನು ಲಘು ಪೋಷಕಾಂಶಗಳ ಆಗರ. ಸೊ ಅದನ್ನ ನಾವೇನ್ ಹೇಳ್ತೀವಿ, 50% ಹೂ ಬಿಟ್ಟಾಗ ಈ ಒಂದು ಲಘು ಪೋಷಕಾಂಶ ಪಲ್ಸ್ ಮ್ಯಾಜಿಕ್ ಅಂತ 10 ಗ್ರಾಮ್ ಅನ್ನ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆನ ಮಾಡಬೇಕು ಸರ್. ಅದಾದ್ಮೇಲೆ 15 ದಿನಗಳ ಅವಧಿಯಲ್ಲಿ, ಅಂದ್ರೆ 15 ದಿನ ಆದ್ಮೇಲೆ ಎರಡನೇ ಸಿಂಪರಣೆನ ಕೈಗೊಂಡ್ರೆ ಹೂದ್ರದು ಕಡಿಮೆ ಆಗುತ್ತೆ ಸರ್. ಕಾಯಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಿ ಆರೋಗ್ಯಕರ ಕಾಯಿಗಳನ್ನ ನಾವು ಕಾಣಬಹುದು ಸರ್. ಇದು ಒಂದಾಯ್ತು. ಸೊ ಅದೇ ಏನಾದ್ರೂ ಹೂದ್ರೋದು ಬೇರೆ ಏನಾದ್ರು ಪ್ರಾಬ್ಲಮ್ ಸಲುವಾಗಿ ಆಗಿತ್ತು ಅಂತಂದ್ರೆ, ನಾವು ಈಗ ಕೆಲವೊಂದು ಕಡೆ ಪಲ್ಸ್ ಮ್ಯಾಜಿಕ್ ಸಿಗಲ್ಲ. ಸೊ ಅಂತ ಸಮಯದಲ್ಲಿ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ, ಯೂರಿಯಾ ಸಿಂಪರಣೆಯನ್ನ ಕೂಡ ಕೈಗೊಳ್ಬಹುದು ಅಂತ ಹೇಳ್ತೀವಿ. ಅದು ಹೆಂಗೆ ಅಂದ್ರೆ ಸರ್, ಈ ಹೂದ್ರನ್ ತಡೆಗಟ್ಟಲಿಕ್ಕೆ ಪ್ಲಾನೋಫಿಕ್ಸ್ ಅಂತ ಸಿಗ್ತದೆ. ಅದನ್ನ 0.5 ಮಿಲಿ 1 ಲೀಟರ್ ನೀರಿಗೆ ಅದರಲ್ಲಿ 20 ಗ್ರಾಮ್ ಯೂರಿಯಾವನ್ನ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಚಿಲೇಟೆಡ್ ಜಿಂಕ್ ಅಂತ, ಇವೆಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್, ಅದು 1.5 ಗ್ರಾಮ್ಸ್. ಈ ಒಂದು ಮಿಶ್ರಣವನ್ನು ಕೂಡ ನಾವು ಸಿಂಪರಣೆ ಮಾಡೋದ್ರಿಂದ ಹೂ ಉದುರೋದನ್ನ ನಾವು ತಡೆಗಟ್ಟಬಹುದು. ಇದು ಯಾವಾಗ ಪೋಷಕಾಂಶಗಳ ಕೊರತೆ ಇದ್ದಾಗ ಹೂ ಉದುರಿದ್ರ, ಅದೇ ಏನಾದ್ರೂ ಕೀಟಗಳ ಬಾಧೆಯಿಂದ ರೋಗಗಳ ಬಾಧೆಯಿಂದ ಹೂ ಉದುರುತ್ತೋ ಅಂದ್ರೆ, ಈ ಮೇಲೆ ಹೇಳನಲ್ಲ ಸರ್, ಯೂರಿಯಾ ಸ್ಪ್ರೇ ಇರ್ಬೋದು ಅಥವಾ ಪಲ್ಸ್ ಮ್ಯಾಜಿಕ್, ಇವುಗಳ ಜೊತೆಗೆ ಯಾವ್ದಾದ್ರೂ ಒಂದು ಪೀಡನಾಶಕವನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಹೂ ಉದುರೋದನ್ನ ಕೂಡ ತಡೆಗಟ್ಟಬಹುದು. ಏನೋ ನೀವು ಏನು ಪಾಡ್ ಸಕ್ಕಿಂಗ್ ಬಗ್ಸ್ ಅಂತ ಹೇಳಿದ್ರೆ, ರಸ ಹೀರುವ ಮೆಕ್ಕಳಿಗಳು, ಮೆಕ್ಕಳಿಗಳು, ಹಾ ಸರ್, ಇವು ಒಂದ್ ವೇಳೆ ತೊಗರಿಯಲ್ಲಿ ಕಂಡು ಬಂದಿದ್ರೆ ನಮ್ಮ ರೈತರು ಯಾವ ರೀತಿ ಅವನ್ನ ನಿರ್ವಹಣೆ ಮಾಡ್ಬೇಕು ಅಂತ? ಸರ್, ಈಗ ಮೆಕ್ಕಳಿಗಳು ಹೆಂಗೆ ಅಂದ್ರೆ, 4 ತರದ ಮೆಕ್ಕಳಿಗಳಿವೆ ಸರ್. ಅದರಲ್ಲಿ 2 ಹಸಿರು ಬಣ್ಣದ ಮೆಕ್ಕಳಿಗಳು ಅಂತ ಕಾಮನ್ ಆಗಿ ಹೇಳೋದು, ಇನ್ನೊಂದು ಕಂದು ಬಣ್ಣದ ಮೆಕ್ಕಳಿಗಳು ಅಂತ ಹೇಳ್ತೀವಿ. ಇವೇನ್ ಮಾಡ್ತಾವಪ್ಪ ಅಂತಂದ್ರೆ, ಆ ಒಂದು ಪಾಡ್ಗಳು ಅಥವಾ ಕಾಯಿಗಳ ಮೇಲೆ ಕುತ್ಕೊಂಡು ರಸವನ್ನ ಹೀರ್ತಾವ. ರಸ ಹೀರೋದ್ರಿಂದ ಏನಾಗುತ್ತೆ, ಆ ಜಾಗದಲ್ಲಿ ಬರುವಂತಹ ಕಾಳುಗಳು ಜೊಳ್ಳಾಗಿ ಸಣ್ಣಗಾಗಿ ಮತ್ತೆ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಸೊ ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಯಾವ್ದಾದ್ರು ಒಂದು ಕೀಟನಾಶಕಗಳ ಸಿಂಪರಣೆಯನ್ನ ಮಾಡ್ಬಿಟ್ಟು ಇದರ ನಿರ್ವಹಣೆಯನ್ನ ಮಾಡಬಹುದು. ಯೂಶಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಇಮಿಡಾಕ್ಲೋಪ್ರಿಡ್ ಅಂತ ಸಿಗುತ್ತೆ ಸರ್, ಅದು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಸಿಂಪರಣೆಯನ್ನ ಮಾಡಿ ಅಂತ ಕೂಡ ಹೇಳ್ತೇವೆ. ಅದ್ ಸಿಕ್ಕಿಲ್ಲ ಅಂದ್ರೆ ಅಸಿಫೇಟ್ ಅಂತ ಒಂದು ಸಿಗುತ್ತೆ, ಅದನ್ನ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಸಿಂಪರಣೆಯನ್ನ ಮಾಡಿ ಅಂತ ಕೂಡ ರೈತರಿಗೆ ಹೇಳ್ತೇವೆ ಸರ್. ಮೇಡಮ್, ನಾವೀಗ ನೀವು ಮಾತಾಡ್ತಾ ಹೇಳಿದ್ರೆ, ಈ ಕಾಯಿನೋ ಕಾಣಿಸ್ಕೊಂಡೋತ ಅಂತೇಳಿ, ಇತರ ಯಾವ ರೀತಿ ಸಮಸ್ಯೆ ಮಾಡುತ್ತೆ, ಮತ್ತೆ ಅದನ್ನ ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕು ಸರ್? ಈಗ ಕಾಯಿನೋ ಅಂದ್ರೆ, ಈಗ ಎಸ್ಪೆಷಲಿ ಈಗೇನು ಬೆಳೆ ಸೊಟ್ಟು ಅಂತೀವಲ್ಲ, ಸೊಟ್ಟಾಗಿ ಅಂದ್ರೆ ಕಾಯಿ ಬೆಳೆಯುವ ಹಂತದಲ್ಲಿ ಇದಾವೆ, ಕಾಯಿ ಬಿಡುವ ಹಂತದಲ್ಲಿ ಇದಾವೆ. ಈಗ ಈ ಒಂದು ಕಾಯಿ ನೊಣದ ಬಾಧೆ ಹೆಚ್ಚಿಗೆ ಇರುತ್ತೆ. ಈ ಕಾಯಿ ನೊಣ ಅಂದ್ರೆ, ಈಗ ಮನೆ ನೊಣ ಇರುತ್ತಲ್ಲ ಸರ್, ಅದ್ರದ್ದು 1 ಕಾಲ್ಭಾಗ ಅಂದ್ರೆ ಅದಕ್ಕಿಂತ ಸಣ್ಣದಿರ್ತದೆ ಸರ್. ಈ ನೊಣ ಏನ್ ಮಾಡ್ತದಪ್ಪ ಅಂತಂದ್ರೆ, ಕಾಯಿದು ಪದರು ಅಂದ್ರೆ ಸಿಪ್ಪೆ ಅಂತ ಹೇಳ್ತೀವಲ್ಲ, ಸಿಪ್ಪೆ ಒಳಗೆ ತಮ್ಮ ಹೊಟ್ಟೆನ ಇಡ್ತವೆ. ಇಟ್ಟು ಅದರಿಂದ ಒಳಗ್ ಬಂದಂತ ಮರಿಗಳೇನು ಅದಕ್ಕೆ ಇರುವಂತಹ ಬೀಜಗಳನ್ನ ತಿಂದು ಬೀಜಗಳನ್ನ ಹಾಳು ಮಾಡ್ತವೆ. ಸೊ ಇದರಿಂದ ಈ ಒಂದು ಕೀಟದ ಬಾಧೆ ಯೂಶಲಿ ಏನು ದೀರ್ಘಾವಧಿ ಬೆಳೆಗಳು ಏನಿದಾವಲ್ಲ ಸರ್, ಅಂದ್ರೆ ದೀರ್ಘಾವಧಿ ತಳಿಗಳು, ಆ ಒಂದು ತೊಗರಿ ತಳಿಗಳನ್ನ ಹೆಚ್ಚಿಗೆ ಬಾಧಿಸ್ತವೆ. ನಮ್ಮಲ್ಲಿ BSMR ಇದೆ ಸರ್, ಆಶಾ, ಆಮೇಲೆ ಕೆಲವು ಹೈಬ್ರಿಡ್ ತಳಿಗಳಿದಾವೆ, ಇವುಗಳನ್ನ ಹೆಚ್ಚಿಗೆ ಬಾಧಿಸುತ್ತೆ ಸರ್. ಈ ಒಂದು ಏನು ಕಾಯಿ ನೊಣದ ಬಾಧೆಯನ್ನ ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಸರ್. ಹೊಲದಲ್ಲಿ ಏನಾದ್ರೂ ಹಂಗೆ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ, ಈ ಒಂದು ಕೀಟದ ಬಾಧೆಯಿಂದ ಸುಮಾರು 20-50% ಹಾನಿ ತೊಗರಿಗೆ ಬೆಳೆಗೆ ಆಗುವಷ್ಟು ಚಾನ್ಸ್ ಇದೆ ಸರ್. ಸೊ ನಾವು ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊಟ್ಟಾಗ್ತವೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಆ ಟೈಮಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಹೊಲದಲ್ಲಿ ನೋಡ್ಬೇಕು ಸರ್. ನೋಡಿದಾಗ ನಾವು ಇವೇನ್ ಮಾಡ್ತಾವಪ್ಪ ಅಂತಂದ್ರೆ, ಪ್ರೌಢ ಕೀಟಗಳು ಅಂದ್ರೆ ನೊಣದ ಜಾತಿಗೆ ಸೇರಿದ್ದ ಇದು ಒಂದು ಕೀಟ, ಇದೇನ್ ಮಾಡ್ತದೆ, ಸಣ್ಣ ಗಂದು ಬಣ್ಣದ ಗಾಯಗಳನ್ನ ಸಿಪ್ಪೆ ಮೇಲೆ ಮಾಡಿ ಮೊಟ್ಟೆಯನ್ನು ಇಡ್ತದೆ. ಸೊ ಹೊಲ ಸ್ಥಳದಲ್ಲಿ ಅಲ್ಲಲ್ಲಿ ಹುಡುಕಿ ನೋಡಬೇಕು ಸರ್. ಒಂದೊಂದು ಸಲ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆ ಟೈಮಲ್ಲಿ ಏನ್ ಮಾಡಬೇಕು, ಅಂತ ಕಾಯಿಗಳನ್ನ ಕಿತ್ತು ಸುಲಿದು ನೋಡಿದಾಗ ಅಲ್ಲಿ ನಾವು ಮರಿ ಹುಳುಗಳನ್ನ ಕಾಣ್ತೇವೆ. ಸೊ ಅಂತ ಸಮಯದಲ್ಲಿ ಇದು ನೊಣದ ಜಾತಿಗೆ ಸೇರಿರೋದ್ರಿಂದ ಬೆಲ್ಲವನ್ನ ಮಿಕ್ಸ್ ಮಾಡಿ ಪೀಡನಾಶಕವನ್ನ ಸಿಂಪರಣೆ ಮಾಡೋದ್ರಿಂದ ಸೊ ನೊಣ ಬೆಲ್ಲಕ್ಕೆ ಅಟ್ರಾಕ್ಟ್ ಆಗಿ ಆ ಒಂದು ಕೀಟನಾಶಕವನ್ನ ನೆಕ್ಕಿ ಸಾಯುವ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ, ಕಾಯಿ ಕಟ್ಟಕ್ಕೆ ಶುರು ಆದ ತಕ್ಷಣ ಒಂದು ಸಿಂಪರಣೆ ಯಾವ್ದಪ್ಪ ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ 0.5 ಮಿಲಿ ಮತ್ತು ಅದಕ್ಕೆ 10 ಗ್ರಾಂ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಂಪರಣೆಯನ್ನ ಮಾಡಬೇಕು ಸರ್. ಅದಾದ್ಮೇಲೆ ಎರಡನೇ ಸಿಂಪರಣೆಯಾಗಿ 15 ದಿನದ ಅಂತರದಲ್ಲಿ ಥಯೋಮೆಥಾಕ್ಸಿಯಮ್ ಅಂತ ಇದೆ ಸರ್, 0.3 ಗ್ರಾಮ್ಸ್, ಅದರ ಜೊತೆಗೆ 10 ಗ್ರಾಂ ಬೆಲ್ಲವನ್ನ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನ ಮಾಡುವುದರಿಂದ ಈ ಒಂದು ತೊಗರಿಯಲ್ಲಿ ಬರುವಂತಹ ಕಾಯಿ ನೊಣದ ನಿರ್ವಹಣೆಯನ್ನ ನಾವು ಮಾಡಬಹುದು ಸರ್. ತಾವಾಗ್ಲೇ ಹೇಳಿದ್ರು ಮೇಡಮ್, ಈ ಕಾಯಿ ಕೊರಕನ ಸಮಸ್ಯೆ ರೈತರ ಇದು ಯಾವ ರೀತಿ ಸಮಸ್ಯೆ ಮಾಡುತ್ತೆ ಇಳುವರಿ ಮೇಲೆ, ಮತ್ತೆ ಅದರ ನಿರ್ವಹಣೆ ನಮ್ಮ ರೈತರಿಗೆ ಹೇಗೆ ಸರ್? ಇದು ಕಾಯಿ ಕೊರಕ ಅಂದ್ರೆ ತೊಗರಿಯಲ್ಲಿ ತುಂಬಾ ಪ್ರಮುಖ ಕೀಡೆ ಅಂತ ನಾವ್ ಹೇಳ್ತೀವಿ ಸರ್. ಯಾವಾಗಿಂದ ಅಂತಂದ್ರೆ ಬೆಳೆ ಹುಟ್ಟಿದಾಗಿಂದ ಹಿಡಿದು ಬೆಳೆ ಕಟಾವು ಮಾಡುವವರೆಗೆ ಈ ಒಂದು ಕೀಟದ ಬಾಧೆ ನಾವು ಕಾಣ್ತೇವೆ. ಸೊ ಈ ಒಂದು ಕೀಟದ ಬಾಧೆನ ಮುಂಜಾಗೃತಾ ಕ್ರಮವಾಗಿ ನಾವು ಕೈಗೊಳ್ಳಬೇಕಾಗುತ್ತೆ ಸರ್. ಸೊ ಬಿತ್ತುವ ಸಮಯದಿಂದ ಹಿಡಿದು ಕಟಾವು ಮಾಡುವ ತನಕ. ಸೊ ಮೊದಲು ಬಿತ್ತದಂದ್ರೆ ನಾವು ಮಾಗಿ ಉಳುಮೆ ಮಾಡಿ ಅಂತ ಹೇಳ್ತೇವೆ ಸರ್. ಈ ಒಂದು ಕೀಟ ಕೋಶಾವಸ್ಥೆಗೆ ನೆಲದಲ್ಲಿ ಹೋಗ್ತದೆ. ಸೊ ಈ ಒಂದು ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಕೋಶಗಳು ಬಿಸಿಲಿಗೆ ಹೊರಗಡೆ ಬರ್ತವೆ, ಅಂತವುಗಳನ್ನ ಪಕ್ಷಿಗಳು ಆರಿಸಿ ತಿಂದು ಸ್ವಲ್ಪ ಮಟ್ಟಿಗೆ ಈ ಪೀಡೆಯನ್ನ ನಿರ್ವಹಣೆ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡ್ತವೆ ಸರ್. ಅದಾದ್ಮೇಲೆ ಬಿತ್ತುವ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಸರ್, ಒಂದು ಎಕರೆಗೆ 100 ರಿಂದ 150 ಗ್ರಾಂ ಜೋಳ ಮಿಕ್ಸ್ ಮಾಡಿ ಬಿತ್ತಿ ಅಂತ ಹೇಳ್ತೇವೆ ಸರ್ ತೊಗರಿಯಲ್ಲಿ. ಯಾಕಪ್ಪ ಅಂತಂದ್ರೆ ಈ ಒಂದು ಜೋಳದ ತೆನೆಗಳು ಬಿಟ್ಟಾಗ ಪಕ್ಷಿಗಳು ಅದಕ್ಕೆ ಬಂದ್ಬಿಟ್ಟು ಕೂತ್ಕೊಳಕ್ಕೆ, ಅಂದ್ರೆ ಪಕ್ಷಿಯ ಆಶ್ರಯ ದಾಣಗಳಾಗಿ ಈ ಒಂದು ಜೋಳದ ಗಿಡಗಳು ಆಕ್ಟ್ ಮಾಡ್ತವೆ ಸರ್. ಸೊ ಅಲ್ಲಿ ಬಂದು ಕೂತಾಗ ಅಲ್ಲಿ ಸುತ್ತಮುತ್ತ ಇರುವಂತಹ ಹುಳುಗಳನ್ನ ಆರಿಸಿ ತಿನ್ಲಿಕ್ಕೆ ಸಹಾಯ ಆಗ್ತದೆ. ಈ ದಲದಲ್ಲಿ ನಾವ್ ಇನ್ನೂ ಒಂದ್ ಏನ್ ಹೇಳ್ತೀವಿ ಅಂದ್ರೆ ಸರ್, ಕವಲೊಡೆದ ಟೊಂಗೆಗಳು ಏನಿರ್ತಾವಲ್ಲ ಸರ್, ಅವನು ಸುಮಾರು 25-30 ಟೊಂಗೆಗಳನ್ನ ಒಂದ್ ಹೆಕ್ಟೇರ್ ಪ್ರದೇಶದಲ್ಲಿ ಅಲ್ಲಲ್ಲೇ ಇಡ್ತಾ ಹೋಗ್ಬೇಕು ಸರ್. ಅದೇನು ಕೂಡ ಪಕ್ಷಿಗಳಿಗೆ ಕೂತ್ಕೊಳ್ಳಿಕ್ಕೆ ಫೆಸಿಲಿಟೇಟ್ ಮಾಡ್ದಂಗೆ ನಾವು. ಅಲ್ಲಿ ಬಂದು ಕೂತಾಗ ಸುತ್ತಮುತ್ತ ಇರುವಂತಹ ಕೀಟಗಳ ಮರಿ ಹುಳುಗಳನ್ನ ಅವು ಆಯ್ದು ತಿಂತವೆ ಸರ್. ಸೊ ಇದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಈ ಒಂದು ಪೀಡೆಯ ನಿರ್ವಹಣೆಯನ್ನ ನಾವು ಮಾಡ್ತೇವೆ. ಯಾವಾಗ ತೊಗರಿ ನೆನೆ ಮೊಗ್ಗು ಅಂದ್ರೆ ಸಣ್ಣ ಮೊಗ್ಗಾಗ್ಲಿಕ್ಕೆ ಶುರುವಾಗ್ತದೆ, ಹೂ ಬಿಡುವಂತದಲ್ಲಿ ಶುರುವಾಗ್ತದಲ್ಲ ಸರ್, ಅವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಹೆಲಿಕೋರ್ಪ ಲೂರ್ಗಳು ಅಂದ್ರೆ ಏನಂತೀರಿ, ಮೋಹಕ ಬಲೆಗಳು ತಯಾರಿ ಮಾಡಿದೀವಿ. ಸೊ ಅಂತಹ ಮೋಹಕ ಬಲೆಗಳನ್ನ 5 ಮೋಹಕ ಬಲೆಗಳು 1 ಹೆಕ್ಟೇರ್ ಪ್ರದೇಶಕ್ಕೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಂಗೆ ಮಾಡ್ಬಿಟ್ಟು ಹೊಲದಲ್ಲಿ ಅಲ್ಲಲ್ಲಿ ಇಡಬೇಕು ಸರ್. ಇಟ್ಟಾಗ ಅಂತಹ ಒಂದು ಬಲೆಯಲ್ಲಿ 5 ಪ್ರೌಢ ಪತಂಗಗಳು ಏನಾದ್ರೂ ಬಿದ್ದವು ಅಂತಂದ್ರೆ, ಅಥವಾ ನಮ್ಗೆ ಮೋಹಕ ಬಲೆಗಳನ್ನ ಅಳವಡಿಸಲಿಕ್ಕೆ ಆಗಿಲ್ಲ ಅಂದ ಪಕ್ಷದಲ್ಲಿ ಕಣ್ಣಿಂದ ನೋಡಿದಾಗ ಒಂದು ಗಿಡದಲ್ಲಿ ಒಂದು ಹಸಿರು ಉಳದ ಮರಿಹುಳು ಕಣ್ತು ಅಂದ್ರೆ, ಅಥವಾ 2 ಮೊಟ್ಟೆಗಳು ಕಣ್ವು ಅಂತಂದ್ರೆ ನಾವು ಸಿಂಪರಣ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್. ತೊಗರಿಯಲ್ಲಿ ಯೂಶಲಿ ನಾವು 4 ಹಂತದಲ್ಲಿ ಸಿಂಪರಣೆಯನ್ನ ಕೈಗೊಳ್ಳಿ ಅಂತ ರೈತರಿಗೆ ಹೇಳ್ತೇವೆ. ಸೊ ಮೊದಲು ಅಂತಂದ್ರೆ ನೆನೆ ಹೂವು ಅಥವಾ ಹೂವಾಡುವ ಹಂತದಲ್ಲಿ ಫಸ್ಟ್ ಮೊದಲ ಸಿಂಪರಣೆಯನ್ನ ಹೇಳ್ತೇವೆ ಸರ್. ಆಗ ಏನು ಮೊಟ್ಟೆ ಹುಳು ಹಂತದಲ್ಲಿ ಇರುತ್ತೆ ಈ ಒಂದು ಕೀಡೆ. ಸೊ ಅದಕ್ಕೆ ನಾವು ತತ್ತಿ ನಾಶಕಗಳನ್ನ ಸಿಂಪರಣೆ ಮಾಡಿ ಅಂತ ರೈತರಿಗೆ ಹೇಳ್ತೇವೆ. ಯೂಶಲಿ ಥಯೋಡಿಕಾರ್ಬ್ ಅಂತ ಇದೆ ಸರ್, 0.6 ಗ್ರಾಂ/ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬಹುದು, ಅಥವಾ ಅದಿಲ್ಲ ಅಂತಂದ್ರೆ ಪ್ರೊಫೆನಫಾಸ್ 2 ml/ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನ ಮಾಡೋದ್ರಿಂದ ಈ ಒಂದು ಕೀಟವನ್ನ ತತ್ತಿಗಳ ಹಂತದಲ್ಲಿ ಅಂದ್ರೆ ಮೊಟ್ಟೆ ಹಂತದಲ್ಲೇ ಅವುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸರ್. ಅದಾದ್ಮೇಲೆ ಯಾವಾಗ ಹೂವು ಪೂರ ಬಿಡ್ಲಿಕ್ಕೆ ಶುರುವಾಗುತ್ತಲ್ಲ, ಅವಾಗ ನಾವು 2ನೇ ಸಿಂಪರಣೆಯನ್ನ ಮಾಡಿ ಅಂತ ರೈತರಿಗೆ ಹೇಳ್ತೇವೆ. ಅದರಲ್ಲಿ ಯೂಶಲಿ ನಾವು 2ನೇ ಸಿಂಪರಣೆಯನ್ನ ಬೇವು ಆಧಾರಿತ ಕೀಟನಾಶಕಗಳು 5% ಬೇವಿನ ಬೀಜದ ಕಷಾಯನರ ಹೇಳ್ತೇವೆ, ಅಥವಾ ಮಾರ್ಕೆಟ್ ಅಲ್ಲಿ ಇರುವಂತಹ ಅಜಾರ್ಡಿರಾಕ್ಟಿನ್ 1500 ppm ಆ ಒಂದು ಸ್ಟ್ರೆಂತ್ ಇರುವಂತಹ ಬೇವಿನ ಮೂಲದ ಕೀಟನಾಶಕಗಳನ್ನ 3 ml/ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆಯನ್ನ ಮಾಡಿ ಅಂತ ಕೂಡ ಹೇಳ್ತೇವೆ ಸರ್. ಅದು ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಒಂದು ಕ್ಲೋರಾಂಟ್ರಿನ್ರಿಪೋಲ್ ಅಂತ ಕೀಟನಾಶಕ ಸಿಗ್ತದೆ ಸರ್, ಅದರ ಒಂದು ಸಿಂಪರಣೆಯನ್ನು ಕೂಡ ಕೈಗೊಳ್ಳಿ ಅಂತ ನಾವು ರೈತರಲ್ಲಿ ಹೇಳ್ತೇವೆ. ಸೊ ಅದಾದ್ಮೇಲೆ 3ನೇ ಸಿಂಪರಣೆಯನ್ನು ಕೂಡ ಹೇಳ್ತೇವೆ ಸರ್. ಇದು ಯಾಕೆ ಅಂತಂದ್ರೆ ಡ್ಯೂರೇಷನ್ ಜಾಸ್ತಿ ಇರೋದ್ರಿಂದ. ಸೊ 3ನೇ ಸಿಂಪರಣೆಯನ್ನ ಹೆಲಿಕೋರ್ಪ NPV ಅಂತ ಸಿಗುತ್ತೆ ಸರ್, ಅದರ ಸಿಂಪರಣೆಯನ್ನ ಮಾಡೋದ್ರಿಂದ ಕೂಡ ಈ ಒಂದು ಹೆಲಿಕೋರ್ಪ ಪೀಡೆಯನ್ನ ನಿರ್ವಹಣೆ ಮಾಡಬಹುದು. ಈಗ ಅದೆಲ್ಲ ಆಗಿಲ್ಲ ಅಂತಂದ್ರೆ ಕೂಡ ಮಾರ್ಕೆಟ್ ಅಲ್ಲಿ ರೆಡಿಲಿ ಅವೈಲೇಬಲ್ ಇನ್ಸೆಕ್ಟಿಸೈಡ್ಸ್ ಇದಾವೆ ಸರ್, ಅವುಗಳ ಸಿಂಪರಣೆಯನ್ನು ಕೂಡ ಮಾಡಬಹುದು. ನಾವು ಯೂಶಲಿ ಏನ್ ಮಾಡ್ತೇವೆ, ಕ್ಲೋರಾಂಟ್ರಿಪ್ರೋಲ್ ಅಂತ ಇದೆ ಸರ್, ಅದು 0.2 ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನು ಮಾಡಬಹುದು. ಅದು ಆಗಿಲ್ಲ ಅಂತಂದ್ರೆ ಎಮಮೆಕ್ಟಿನ್ ಬೆನ್ಜೋಯಿಟ್ ಅಂತ ಇದೆ, ಅದು ಕೂಡ 0.2 ಗ್ರಾಮ್ಸ್ ಪರ್ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಸಿಂಪರಣೆಯನ್ನ ಮಾಡಬಹುದು ಅಂತ ಹೇಳ್ತೇವೆ ಸರ್. ಇದೆಲ್ಲ ಆದ್ಮೇಲೆ ರೈತರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಪೀಡನಾಶಕ ಇರಬಹುದು ಅಥವಾ ಏನೇ ಇರಬಹುದು, ಶಿಫಾರಿತ ಪ್ರಮಾಣದಲ್ಲಿ ಅವ್ರು ಏನು ಮುಂಜಾಗ್ರತಾ ಕ್ರಮಗಳನ್ನ ಹೇಳ್ತಾರಲ್ಲ ಅವನ್ನೆಲ್ಲ ಪಾಲಿಸಿ, ಕೀಟಗಳು ಮರಿ ಹುಳುಗಳ ಹಂತದಲ್ಲಿ ಮೊದಲ 3 ಹಂತದಲ್ಲಿ ಇದ್ದಾಗ ಸಿಂಪರಣೆಯನ್ನ ಮಾಡೋದ್ರಿಂದ ಪೀಡೆಗಳ ನಿರ್ವಹಣೆಯನ್ನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿ ಅದರಿಂದ ಹೆಚ್ಚಿನ ಇಳುವರಿಯನ್ನ ಪಡೀಲಿಕ್ಕೆ ಸಹಾಯ ಆಗ್ತದೆ, ಮತ್ತೆ ಕಾಸ್ಟ್ ಕೂಡ ಎಫೆಕ್ಟ್ ಆಗಿ ಇರುತ್ತೆ ಅಂತ ನಾವು ರೈತರಿಗೆ ಹೇಳ್ತೇವೆ ಸರ್. ಮೇಡಮ್, ನೀವು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದ್ರೆ ಈ ವರ್ಷ ಸಾಕಷ್ಟು ಮಳೆ ಆಯ್ತು. ಹೌದು ಸರ್, ಯಾಕಂದ್ರೆ ತಿಂಗಳಿಗೆ ಮಳೆ ಆದಾಗ ಈಗ ಮೋಡ ಮುಸುಕಿದ ವಾತಾವರಣ, ಚಳಿ ಜಾಸ್ತಿ ಇದೆ, ಇಂತಹ ಸಮಯದಲ್ಲಿ ರೋಗಗಳು ಕೀಟಗಳು ಜಾಸ್ತಿ ಬೆಳೆಗಳೆಲ್ಲ ಕಂಡು ಬಹಳ ಬರ್ತವೆ. ಈಗ ನಮ್ಮ ರೈತರು ಒಳ್ಳೆ ಇಳುವರಿ ಪಡಿಬೇಕು ಅಂದ್ರೆ ಇಂತವೆಲ್ಲ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಹೌದು ಸರ್, ಇವೆಲ್ಲ ನಿರ್ವಹಣೆ ಮಾಡಬೇಕು ಸರ್. ಆಮೇಲೆ ಇನ್ನೊಂದು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸರ್, ರೈತರು ಒತ್ತಾಗಿ ಬಿತ್ತೋದು, ಆಮೇಲೆ ಹೊಲಗಳಲ್ಲಿ ಒಂದು ಕಮ್ಯುನಿಟಿ ಬೇಸಿಸ್ ಮೇಲೆ ನೀರು ಹರಿದು ಹೋಗ್ಲಿಕ್ಕೆ ಕಾಲುವೆಗಳನ್ನ ಮಾಡಬೇಕು ಸರ್. ಆ ರೀತಿ ಮಾಡಿದಾಗ ಅಟ್ಲೀಸ್ಟ್ ಹೊಲದಲ್ಲಿ ನೀರ್ ನಿಲ್ಲಲ್ಲ, ಸೊ ಬೆಳೆ ಚೆನ್ನಾಗಿ ಬರ್ತದೆ. ಈಗ ಅದನ್ನು ಒಂದು ಮಾಡಬೇಕು ಅಂತ ರೈತರಲ್ಲಿ ವಿನಂತಿ ನಾನು ಮಾಡ್ಕೊಳ್ತೇನೆ. ಈಗ ಇಂತಹ ಸಮಸ್ಯೆಗಳು ಬಂದಾಗ ಕೆಲವರಿಗೆ ಗೊತ್ತಿರೋದಿಲ್ಲ ಏನ್ ಮಾಡಬೇಕು ಅಂತೇಳಿ, ಅವರು ಎಲ್ಲಿ ಸಂಪರ್ಕ ಮಾಡಬೇಕು, ಯಾರನ್ನ ಭೇಟಿ ಮಾಡಿದ್ರೆ ಇಂತ ಒಂದು ಸಮಸ್ಯೆಗಳಿಗೆ ಅವರಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಸರ್? ಮೊದಲನೇದಾಗಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಇರಬಹುದು ರೈತ ಸಂಪರ್ಕ ಕೇಂದ್ರಗಳು ಇರ್ತವೆ ಸರ್. ಫಸ್ಟ್ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಡಬೇಕು ಸರ್. ಅವರಲ್ಲಿ ಏನಾದ್ರೂ ಟೆಕ್ನಿಕಲಿ ಆಗಿಲ್ಲ ಅಂತಂದಾಗ ಅವ್ರು ನಮಗೆ ಹೇಳ್ತಾರೆ ಸರ್, ಸೈಂಟಿಸ್ಟ್ ಟೀಮ್ ಮಾಡ್ತಾರೆ. ಸೊ ಅಂತಹ ಒಂದು ವಿಲೇಜ್ಗಳಿಗೆ ನಾವು ಹೋಗಿ ವಿಸಿಟ್ ಮಾಡ್ತೇವೆ. ಅದಲ್ದಲೇ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರಗಳಾಯ್ತು, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಇದಾವೆ ಸರ್. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಯಾವುದೇ ಒಂದು ಮುಂಗಾರಿ ಬೆಳೆ ಶುರುವಾಗೋದಕ್ಕಿಂತ ಮುಂಚೆ ಮುಂಗಾರಿ ಬೀಜ ದಿನೋತ್ಸವ ಅಂತ ಕೂಡ ಮಾಡ್ತೇವೆ. ಆಗ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಯಾವ ಬೆಳೆಯನ್ನ ಬೆಳಿತೇವೆ, ಅಂತಹ ಬೆಳೆಗೆ ಯಾವ ರೀತಿ ಬರೀ ಕೀಟಗಳಷ್ಟೇ ಅಲ್ಲ, ಯಾವ ರೀತಿ ಪೋಷಕಾಂಶಗಳ ಜೊತೆ ಸಮಗ್ರವಾಗಿ ಇಳುವರಿ ಪಡೀಲಿಕ್ಕೆ ಸಹಾಯ ಆಗುತ್ತೋ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೊಡ್ತೇವೆ ಸರ್, ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಕೊಡ್ತೇವೆ. ಆಮೇಲೆ ಇವರು ಕೃಷಿ ಇಲಾಖೆಯವರು ಕೂಡ ಎಷ್ಟೊಂದು ಟ್ರೈನಿಂಗ್ಗಳನ್ನ ಆರ್ಗನೈಸ್ ಮಾಡ್ತಾರೆ ಸರ್, ಅದರಿಂದ ಕೂಡ ಅವರು ಲಾಭ ಪಡೆಯಬಹುದು ಸರ್. ತುಂಬಾ ಧನ್ಯವಾದ ಮೇಡಮ್. ಈ ಸದ್ಯದ ಪರಿಸ್ಥಿತಿಯಲ್ಲಿ ತೊಗರಿ ಬೆಳೆಯಲ್ಲಿ ಏನೇನೋ ಒಂದು ಸಮಸ್ಯೆಗಳಿದಾವೆ, ರೈತರು ಏನೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗುತ್ತೆ, ಮತ್ತೆ ಹೆಚ್ಚು ಇಳುವರಿ ಪಡಬೇಕಂದ್ರೆ ಏನೆಲ್ಲ ಮುಂಜಾಗ್ರತೆ ವಹಿಸಬೇಕಾಗುತ್ತೆ ಅಂತ ಎಲ್ಲ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತೊಗರಿಯಲ್ಲಿ ಕಂಡುಬರುತ್ತಿರುವ ಕೀಟ ಸಮಸ್ಯೆಗಳು ಹಾಗೂ ಪರಿಹಾರ ಈ ವಿಷಯವಾಗಿ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾ ಎಂ ಶೋಭಾರಾಣಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದುವರೆಗೆ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 25%, ಬೀದರ್ ಜಿಲ್ಲೆ ಒಳಗ 15%, ರಾಯಚೂರು ಜಿಲ್ಲೆ ಒಳಗ 30%, ವಿಜಯಪುರ ಜಿಲ್ಲೆ ಒಳಗ 45%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 45%, ಕೊಪ್ಪಳ ಜಿಲ್ಲೆ ಒಳಗ 55%, ಯಾದಗಿರಿ ಜಿಲ್ಲೆ ಒಳಗ 40%, ಬಳ್ಳಾರಿ ಜಿಲ್ಲೆ ಒಳಗ 70%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಮತ್ತು ಝೈರಾಬಾದ್ ತಾಲೂಕಿನೊಳಗ 20% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ. ಹಾ ಬಾರ ಪರಜನ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ ಅವೇ, ಕೇರವು ಕೊಚ್ಚವು ಇವೇ ಕೆಲಸಗಳು. ಶುಭಕ, ಅಂದಂಗ ಮೊನ್ನೊಂದು ಘಟನೆ ಆಯ್ತವ. ಹೌದಾ? ಒಂದು ಹಂಗೆ ಹಂಗೆ ನೋಡ್ಲಿತ್ತಿದ್ದ, ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡ್ಲಿತ್ತಿದ್ದೆ. ಏನಪ್ಪ ಅಂತ ವಿಚಾರ ಮಾಡುವಂತದ್ದು ಅಂದ್ರೆ, ಇದು ಎಲ್ಲರಿಗೆ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ನಾವು ವಿಚಾರ ಮಾಡಿರೋದಿಲ್ಲ. ಹೌದಾ? ಅಂದ್ರೆ ನನಗೆ ಅನಿಸ್ಲಿ. ಓಹೋಹೋ, ಮತ್ತೆ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನ ಮನ್ಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲ್ಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತಕೊಂಡು ಗೇಟ್ ತೆರೆದಿಟ್ಟು ಹೋದೆ. ವಾಪಸ್ ಬಂದು ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗ ಒಂದು ನಾಯಿ ಕೂತು. ಓಹೋಹೋ, ದೊಡ್ಡದೇ ನಾಯಿ ಇತ್ತು. ಅದು ನನಗೆ ನೋಡುದು, ನಾ ನಾಯಿಗೆ ನೋಡ. ಅದು ಎದ್ದು ನಿಂತದ್ದು. ಅದು ಹೊರಗೆ ಹೋಗ್ಬೇಕಂತದ ಜಾಗ ಇಲ್ಲ, ಗೇಟ್ ಬಲ ಹೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗಬಾರ್ದು. ಇನ್ನು ನಾ ಹೋಗಿ ಗೇಟ್ ತೇಬೇಕಂತೀನಿ, ಮೈ ಮೇಲೆ ಹಾಕು ಅಂತ ನನಗೆ ಗೊತ್ತಿತ್ತು. ನೀನು ಗಂಜಿಗೆ ಬರ್ತದ ಅಂತ ಹೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡು. ಹಾಗೆ ನಮ್ ಸಾಕಿದ ನಾಯಿಗಳಿದ್ರು ನಮ್ ಗಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ್ಕೊಳ್ಳ ಸ್ವಲ್ಪ ಅಂಜಿಗೆ ಬಂದ ಅಂಜಿಗೆ ಬರೋದು. ಹೌದಿಲ್ಲ, ನಾ ಏನ್ ಮಾಡ್, ನಾನು ಹಂಗೆ ಸುಮ್ಮನೆ ನಿಂತೆ. ಅದಕ್ಕೆ ನೋಡ್ಕೊ, ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದಿ ಇರ್ತಾವ. ಹೌದು, ಎರಡು ಸಲ ಇರ್ತಾವ. ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡು ಕಾಲ ಹೋದ್ ಸಿಕ್ಕಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗಿದೆ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡದ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲ, ನಾನು ಬಂದ ಆಜು ಬಾಜು ನಿಂತು ಕುಯ್ ಕುಯ್ ಕುಯ್ ಕುಯ್ ಅಂತ ಹೇಳಿ ಅದ್ರ ಜೊತೆಗೆ ಮಾತಾಡಿದ ಮಾಡಿತ್ತು. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ಎರಡು ನಿಮಿಷ ಆದ್ಮೇಲೆ ಬಹಳ ತ್ರಾಸ ಆಯ್ತು ಅದಕ್ಕ. ಆದ್ರೆ ಹಿಂಗ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ, ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸಿದ್ ಗೊತ್ತಿಲ್ಲ, ನಾ ಗಮನಿಸಿದ್ದೆ ಏನಂತಂದ್ರೆ, ಆ ಎರಡು ನಾಯಿ ಏನು ಬಂದ್ವಲ್ಲ ಇದ್ರ ಬಾಜು ನಿಂತು ಕೊಯ್ ಕೊಯ್ ಕೊಯ್ ಕೊಯ್ ಮಾಡ್ಲಿತ್ತು. ಆದ್ರೆ ಅವ್ ಎರಡು ನಾಯಿ ಏನ್ ಅದಕ್ಕೇನು ಕೈ ಹಿಡಿದು ಹೊರಗೆ ಎಳಿಲಿಕ್ಕೆ ಬರ್ತೀವ? ಬರಂಗಿಲ್ಲ, ಬರಂಗಿಲ್ಲ. ಯಾಕಂತಂದ್ರೆ ನಿಸರ್ಗ ಕೈ ಕೊಟ್ಟಿಲ್ಲ, ಕೈ ಕೊಟ್ಟಿಲ್ಲ, ಅದ್ರ ಜೊತೆಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅವಕ್ಕ. ಆದ್ರೆ ಬಾಜು ನೋಡ್ಕೊತ ನಿಂದಿರ್ತಾವ, ಬಾಜು ಬಂದು ನಿಂತು ಕುಯ್ ಕುಯ್ ಕುಯ್ ಅಂದು ನಾಯಿ ತಿಳ್ಕೊಂಡೆ ಸಪೋರ್ಟ್ ಮಾಡ್ಲಿತ್ತವ, ನಾ ನಿನ್ ಜೊತೆಗೆ ಇದ್ದೀವಪ್ಪ, ನಿನ್ಗೇನು ಆಗುದಿಲ್ಲ, ನೀ ಪ್ರಯತ್ನ ಮಾಡಿ ಹೊರಗೆ ಬಾ, ನಾವ್ ಇಲ್ಲಿ ನಿಂತೀವಿ ಅಂತ ಅಂದು ಏನು ಅಂತ ನಾ ತಿಳ್ಕೊಂಡೆ. ಖರೇ ಅದ ರಾಜಣ್ಣ, ಈ ಮೂಕ ಪ್ರಾಣಿಗಳ ಸಹಿತ ಒಂದರ ಕಷ್ಟ ಆಗ್ಲಿಕ್ಕದ ಅಂತಂದ್ರೆ ಅವ್ರ ತ್ರಾಸೊಳಗ ತಾವು ಸಹಿತ ಭಾಗವಹಿಸ್ತಾವ, ಸಹಭಾಗಿ ಆಗ್ತಾವ. ಅವಕ್ಕೇನು ಮಾಡ್ಲಿಕ್ಕೆ ಆಗಂಗಿಲ್ಲ, ಸುಮ್ಮ ನೋಡ್ತಿರ್ತಾವ, ಬರೀ ಕುಯ್ ಕುಯ್ ಕುಯ್ ಅಂತ ಒದರ್ತಾವ. ಅದು ತಮ್ಮದೇ ಒಂದು ಭಾಷೆ ಇರ್ತದೋ ಅದು ಏನೋ, ಒಟ್ಟ ಮಾತಾಡ್ದಂಗೆ ಮಾತಾಡ್ತಿರ್ತಾವ. ಅದ್ರಲಿಂದ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತದಲ್ಲ, ಅದಂತೂ ಪೂರಾ ನಿಸತ್ವನೇ ಆಗಿರ್ತದ ಅದು. ಹೌದು. ಆದ್ರೆ ಜೊತೆಗೆ ಏನ್ ಬಂದಿರ್ತಾವಲ್ಲ, ಅದ್ರ ನೋಡಿ ಇದು ಪ್ರಯತ್ನ ಮಾಡ್ಲಿಕ್ಕೆ ಚಾಲು ಮಾಡ್ದೊಳಗೆ ಒಂದು ಜೋಶ್ ಹೆಚ್ಚಾಗ್ತದೆ, ಗಟ್ಟಿತನ ಅದ ಅಂತಲ್ಲೇ. ಹಾ, ಜೋಶ್ ಹೆಚ್ಚಾಗೋದಂದ್ರೇನು, ಅದಕ್ಕೆ ಗಟ್ಟಿತನ ಅದ, ನನ್ ಬಲ್ಲಿ ಶಕ್ತಿ ಅದ, ನಾ ಮುಂದುವರಿ. ಹೌದು ಹೌದಿಲ್ಲ, ನಾ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಅದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ ನೋಡಿ, ಅದು ಹೊರಗೆ ಹೋಯ್ತು ನೋಡಿ, ಕಷ್ಟದಿಂದ ಹೊರಗೆ ಬರ್ತದೆ. ಹೌದಿಲ್ಲ, ಅದಕ್ಕೆ ಶೋಭಕ, ನಾ ಏನಂತೀನಿ, ಈ ಪ್ರಾಣಿಗಳೊಳಗ ಮನುಷ್ಯನ ಒಂದು ಪ್ರಾಣಿನ. ಹೌದು ಹೌದಿಲ್ಲ, ಹೌದೌದು, ಪ್ರಾಣಿಗಳೊಳಗ ಬುದ್ಧಿ ಇರುವಂತವನು ವಿಚಾರ ಮಾಡುವಂತದ್ದು ಒಂದು ಶಕ್ತಿ ಇದ್ರೆ ಮನುಷ್ಯ, ಮನುಷ್ಯಗೆ ಪ್ರಾಣಿಗಳಿಗೂ ಅದ. ಆದ್ರೆ ಅವ್ರಿಗೆ ಬದುಕಲಿಕ್ಕೆ ಏನ್ ಬೇಕು ಅಷ್ಟೇ ಬುದ್ಧಿ, ಅದು ಸೀಮಿತದಲ್ಲೇ ಸೀಮಿತ. ತನ್ನ ಬದುಕಲಿಕ್ಕೆ ಒಂದು ಆಹಾರ ಬೇಕು, ಇದು ಹೋಗಿ ತಿನ್ಬೇಕು, ತನಗ ಒಂದು ಪ್ರೊಟೆಕ್ಷನ್ ಬೇಕು, ಹ್ಯಾಂಗ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾ ತಿಳ್ಕೊಂಡಿದ್ದು ಇಷ್ಟೇ ಅದ. ಮನುಷ್ಯನಿಗೆ ಇದಕ್ಕಿಂತ ಮುಂದೆ ಹೋಗಿ ವಿಚಾರ ಮಾಡುವಂತ ಒಂದು ಶಕ್ತಿ ನಿಸರ್ಗ ದೇವರು ಕೊಟ್ಟ. ಹೌದು.

ಏನಾಗುತ್ತೆ ಹೇಳು, ಪಾಸಿಟಿವ್ ಎನರ್ಜಿ ನಮ್ ಸುತ್ತಮುತ್ತಲೂ ಇರ್ತದ, ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಷ್ಟ ಆಗು ತಪ್ಪು ಸರಿ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಈಗ ಪಾಸಿಟಿವ್ ವಿಚಾರ ಇರುತ್ತಲ್ಲ, ಇದು ಬಹಳ ಮುಖ್ಯ. ಹೌದು ಹೌದು, ನಾವೊಬ್ಬನೇ ವಿಚಾರ ಮಾಡೋದ್ರಿಂದ ಏನಾಗ್ತದ ಅಂತ ಅನ್ನೋದು ಬೇಡಲ್ಲಿ. ಹಾ, ಇದು ಒಂದು ನಕಾರಾತ್ಮಕ. ಇದನ್ನ ಏ ನಾವೊಬ್ಬತ್ತು ವಿಚಾರ ಮಾಡಿದ್ರೆ ಏನಾಗ್ತದೆ, ನಾ ಹಿಂಗ್ ಕರೆಕ್ಟ್ ಇದ್ರೆ ಏನಾಗ್ತದೆ, ಎಲ್ಲರೂ ನನ್ನ ಜೊತೆ ಇದ್ದವ್ರನ್ನು ಕರೆಕ್ಟ್ ಇರ್ಬೇಕಲ್ಲ ಅನ್ನೋದನ್ನು ನಕಾರಾತ್ಮಕನೇ. ಅದು ನಕಾರಾತ್ಮಕನೇ, ಯಾಕಂತಂದ್ರೆ ಇಲ್ಲಿ ಬೀರ್ಬಲ್ ಅಕ್ಬರ್ ಕಥೆ ಬರ್ತದೆ. ಹೌದು, ಒಂದು ಡೊಂಗ್ರ ಹೊಡಿಸಿದ್ರಂತ ಎಲ್ಲರೂ ಬಂದು ಒಂದು ಹಂಡಿ ಇಟ್ಟಿವಿ, ಅದ್ರ ಎಲ್ಲರೂ ನಿಮ್ ನಿಮ್ ಒಂದೊಂದು ಲೀಟರ್ ಹಾಲು ಹಾಕ್ರಿ. ನನಗೆ ನೆನಪಾಯ್ತಿದೆ ಕಥೆ. ಹೌದಿಲ್ಲ, ಅವಾಗಂದ ನನ್ನಂತ ಒಬ್ಬವ ಎಲ್ಲರೂ ಹಾಲಾಗ್ತಾರೆ, ನಾವೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಾನು ನೀರು ಹಾಕಿದೆ ಶೋಭಕಂದ್ರಂತ ಎಲ್ಲರೂ ಹಾಕಿರ್ತಾರೆ ಹಾಲು, ನಾವೊಬ್ಬಕ್ಕೆ ನೀರು ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಂಬಿಗೆ ನೀರು. ಹಿಂಗೆ ಎಲ್ಲರೂ ವಿಚಾರ ಮಾಡಿ ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರು ಇರ್ತದೆ, ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದಲ್ಲಿ. ಅದಕ್ಕೆ ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದೆ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರೆ, ಪ್ರಪಂಚ ಅಂತ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ ಅಂತ. ಹೌದು, ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ ಕಡೆ ನೋಡೋ ದೃಷ್ಟಿ ಬದಲಾದ್ರೆ ಶೋಭಕನ ಬಗ್ಗೆ ನಾನು ವಿಚಾರ. ಈಗ ರಾಜಣ್ಣ ಒಂದ್ ಹೇಳು, ನೀ ನನ್ ಬಗ್ಗೆ ಕೆಟ್ಟ ವಿಚಾರಗಳು, ನನ್ ಬಳಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಏನಂತಾರ ಅಂತ ಹೇಳು ಅಂತಂದ್ರೆ ಒಂದ್ ದಿನಗಟ್ಟಲೆ ಹೇಳಬಹುದು ನೀನು. ಬೇಕಾದಾಗ ನನ್ ಬಗ್ಗೆ ಇರುವಂತಹ ಒಳ್ಳೆ ಗುಣಗಳನ್ನು ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದಲ್ಲಿ. ಒಂದು ಎರಡು ಜಲ್ದಿ ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗ್ಯದ ಅಂತ ನನಗೆ ಗೊತ್ತಾಗ. ಇದು ಬಹಳ ಮುಖ್ಯ, ಅದಕ್ಕೆ ಬಹಳ ಹೆಚ್ಚು ಹೋಗಬೇಕ. ಹೌದಾ, ಹಿಂಗೆ ನೋಡಪ್ಪ ಮಾತಿ ಕೂತೀವಂದ್ರೆ ಹಿಂಗೆ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ. ಕರೆನೆ ಆಯ್ತು ನಡಿ, ಹಂಗಾರೆ ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ? ಕೆಲಸದವ ಸ್ವಲ್ಪ ಹೋಗ್ತೀನಿ ಮತ್ತೆ. ಹೌದಾ, ಆಯ್ತು ನಡಿ ಹಂಗಾರ, ನಾನು ಇನ್ನೊಂದು ಸ್ವಲ್ಪ ಕೆಲಸದ ಮುಗಿಸ್ತೀನಿ ಅದನ್ನಷ್ಟು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಈಗ ಕೇಳಿ ಶಾರದಾ ಬಿ ಚತ್ತೂರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಲೈನೆಗೆ ಲೈನ ನೋಡಿ ಚಂದ ಸೋಬಾನೆ, ಲೈನೆಗೆ ಲೈನ ನೋಡಿ ಚಂದ ಕೇಳ್ಯಾರ ಹಾಲ ಸಕ್ಕರೆ ಒಂಡಂಗೆ ಸೋಬಾನೆ, ಹಾಲ ಸಕ್ಕರೆ ಒಂಡಂಗೆ ಸೋಬಾನೆ, ಹಾಲ ಸಕ್ಕರೆ ಒಂಡಂಗೆ ಸೋಬಾನೆ, ಹಾಲ ಸಕ್ಕರೆ ಉಂಡಂಗೆ ಸೋಬಾನೆ. ಇಲ್ಲಿಂದೇ ಹರ ಹರ ಎಲ್ಲಿಂದೇ ಸೇವಾ ಸೇವಾ ಎಲ್ಲಿಂದೇ ತುಂದ ಪಾದ ಮುಂದ ಸೋಬಾನೆ, ಎಲ್ಲಿಂದೇ ಸಂದ ಪಾದ ಮುಂದ ಸೋಬಾನೆ, ಎಲ್ಲಿಂದೇ ಸಂದ ಪಾದ ಮುಂದ ಸೋಬಾನೆ, ಎಲ್ಲೆಂದೇ ಸಂದ ಪಾದ ಮುಂದ ಸೋಬಾನೆ, ಎಲ್ಲೆಂದೇ ಎಲೆ ಸಂದ ಪದ ಮಂದ ಪಾರ್ವತೆ ದೇವಿ, ಎಲ್ಲೆಂದೇ ಕೈಯ ಮೋಗ ದೇವರೇ ಸೋಬಾನೆ, ಎಲ್ಲೆಂದೇ ಕೈಯ ಮೋಗ ದೇವರೇ ಸೋಬಾನೆ, ಎಲ್ಲೆಂದೇ ಕೈಯ ಮೋಗ ದೇವರೇ ಸೋಬಾನೆ, ಎಲ್ಲೆಂದೇ ಕೈಯ ಮೋಗ ದೇವರೇ ಸೋಬಾನೆ. ಮೇಲಾಗಿ ತಾವೋ ಇರುತ್ತಾರೆ ಬಸವಣ್ಣ, ಜಲ ಜಾಲರ ಗತಿಗೆ ಊಟ ಸ್ಯಾರೆ ಸೋಬಾನೆ ನಾ